ನಾನು ಚೆನ್ನಾಗಿ ಬಂದಿದ್ದೆ ಸರ್ ರಿಪೋರ್ಟ್ ನಮ್ದು ಹೋಸ್ಟೆಲ್ಲ. ನಾನು ಸುಮಾರು ಒಂದು ಕಾಲು ಕೆಜಿ ಇದು ಹಾಕಿದ್ದೆ ಸರ್ ನೆಲಗಡಲೆ, 60-70 ಕೆಜಿ ನೆಲಗಡಲೆ ಆಯ್ತು ಸರ್. ಅಲ್ಲಿಂದ ಗೋಧಿ ಹಾಕಿದ್ದೆ, ಅದು ಒಂದು 3 ಗುಂಟೆ ಸರ್, 3 ಗುಂಟೆದಲ್ಲಿ. ಅಲ್ಲಿಂದ ನಮ್ ಚೆನ್ನಂಗಿ ಹಾಕಿದ್ದೆ, ಕಡ್ಲಿ ಹಾಕಿದ್ದೆ, ಕಡ್ಲಿ 1 ಕೆಜಿ ಕಡ್ಲಿ ಹಾಕಿದ್ದೆ ಸರ್. ಅದು ನಂಗೆ ಧಾರವಾಡದಿಂದ ಬೀಜ ತಗೊಂಡ್ ಬಂದೆ, 2 ತರದ ಬೀಜ ಸಿಕ್ತು. ಅವ್ರು ಒಂದು ಬಕೆಟ್ ಕೊಟ್ರು, ಒಂದು ಶಾಂಪಲ್ ಆಗಿ ಇದನ್ನ ಕಡೆಗೆ ಹಾಕಪ್ಪ ಅಂತೇಳಿ. ಅವ್ರು ಕೊಟ್ಟಿದ್ದಕ್ಕೆ ಸ್ವಲ್ಪ ಇದು ನಂಜು ರೋಗ ಬಂತು ಸರ್ ಲೋಕಲ್ ಧಾರವಾಡದ ಬೀಜಕ್ಕೆ. ಅದು ಗುಜರಾತದ ಒಂದು ಕಂಪ್ನಿ ಬೀಜ ಆಯ್ತು ಸರ್. ಅದನ್ನ ಯಾವಾಗ ಹಾಕಿದೆ ಅಂದ್ರೆ ನಮ್ದು ಹೋಳಿ ಎಣ್ಣೆ ಆಯ್ತು ನೋಡ್ರಿ ಸರ್, ಹೋಳಿ ಎಣ್ಣೆ ಆಯ್ತು ನೆಕ್ಸ್ಟ್ ಮಂತ್ ಹಾಕಿದ್ದೆ, ನೆಕ್ಸ್ಟ್ ಡೇನ ಹಾಕಿದ್ದೆ. ಆದ್ರೆ ಚೆನ್ನಾಗಿ ಬಂತು ಸರ್, 1 ಕೆಜಿ ಹೆಸರಿಗೆ, ಅದು ಹಸಿರು ಹೆಸರು ಸರ್, 50 ಕೆಜಿ ಹೆಸರಾಯ್ತು ಸರ್. ಇನ್ನು ಸಿಕ್ಕಾಪಟ್ಟೆ ಕಾಯಿ ಇತ್ತು, ಆದ್ರೆ ಮಳೆಗಾಲ ಬಂದ ಕೂಡ ನಾನು ಮಲ್ಚಿಂಗ್ ಮಾಡಿಬಿಟ್ಟೆ, ಅದನ್ನು ಕಾಯಿ ಬಿಡಿಸಿ ನಾನು ಇದು ಮಾಡಿದೆ, 50 ಕೆಜಿ ಸಿಕ್ಕಿತ್ತು ಸರ್. ಹಾಗಾಗಿ ಈ ರೀತಿ ಪ್ರಯೋಗಗಳನ್ನ ಮಾಡೋದ್ರಿಂದ ಗುಂಟೆದಲ್ಲಿ ಕೂಡ ನಾವು ಎಷ್ಟು ಕ್ವಿಂಟಲ್ ಗಟ್ಟಲೆ ತೆಗಿಬಹುದು ಸರ್, ತೆಗಿಬಹುದು ಸರ್. ಮತ್ತೇನೇ ಸರ್, ಈ ಸಲ ನಮ್ಗೆ ಮಳಿ ಹೆಚ್ಚಾಗಿದ್ರಿಂದ ನಮ್ಗೆ ಈ ಸಲ ಮತ್ತೆ ಎಣ್ಣೆ ನಾವು ಮಳೆ ಸರ್ ಈ ಟೆಪ್ ಹಾಕಿದ್ದೀನಿ, ಟೆಪ್ ಬಿತ್ತದೆ, ಟೆಪ್ ಬೆಳೆ ಚೆನ್ನಾಗಿ ಬಂತು, ಕೊಯ್ಲಿಕ್ಕಾಗಲಿಲ್ಲ, ಸಿಕ್ಕಾಪಟ್ಟಿ ಮಳೆ ಆಯ್ತು. ಅಲ್ಲಿಂದ ನಮ್ದು ಫಾಕ್ಸ್ ಟೈಲ್ ಅಂದ್ರೆ ನವಣೆ, ನವಣೆ ನಮ್ ಇಲಾಖೆಯಿಂದ ಬೀಜ ಕೊಟ್ಟಿದ್ರು, ಅದು ಚೆನ್ನಾಗಿ ಬಂತು, ಕರೆ ಅದನ್ನು ನಮ್ಗೆ ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿಲ್ಲ. ಟೆಫ್ ಅದಕ್ಕೆ ಆಹಾರ ಆಹಾರ ಸರ್, ಅದು ಇಥೋಫಿಯಾ ಮೂಲದ್ದು ಸರ್, ಅದು ಟೆಫ್ ಇಥೋಫಿಯಾ ಮೂಲದ್ದು, ಅದು ನಮ್ದು ಆಹಾರಕ್ಕೆ ಬಳಸ್ತಾರೆ, ಸೂಪರ್ ಫುಡ್ ಅದು. ಅದರಲ್ಲಿ ನಮ್ದು ಈ ತರಕಾರಿಯಿಂದ ತಿಂದಾಗ ಏನು ಖನಿಜಾಂಶ ಸಿಗ್ತಾವಲ್ಲ, ಆ ಎಲ್ಲ ಖನಿಜಾಂಶ ಅದಾವ ಸರ್. ಮ್ಯಾಗ್ನೇಶಿಯಂ, ಕ್ಯಾಲ್ಸಿಯಂ ಮತ್ತು ನಮ್ದು ಇದು ಫೈಬರು ಎಲ್ಲ ಕಂಟೆಂಟ್ ಅದೇ ಅದರಲ್ಲಿ. ನೀವು ಅದನ್ನು ಉಪಯೋಗಿಸಿರಿ? ಇಲ್ಲ ಸರ್, ಇದೇ ಸಲ ತೆಗೆದಿದ್ದೆ, ಈಗ ಹಾಕಿದ್ದೇನೆ, ಸುಮ್ಮನೆ ಒಂದು 10 ಕೆಜಿ ಸಿಗ್ಬೋದು ನಮಗೆ. ಹೋದ ಸಲ ಕೊಟ್ಟುಬಿಟ್ಟೆ ಅದನ್ನು ಶಾಂಪಲ್ ಆಗಿ. ಈಗ ಮತ್ತೆ ಮಾರ್ಕೆಟ್ ಆಯ್ತು ಸರ್, ಆದರೆ ನಮ್ಗೆ ಇದು ಬಿತ್ತನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಮಳೆ ಮಳೆ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಅಲ್ಲ ಹೌದು ಸರ್, ಒಂದ್ಸರಿ ನಾವು ಅದನ್ನ ಹೋಳಿಗೆ ಮಾಡಿ ತಿನ್ಬೇಕು, ಕಡುಬ್ ಮಾಡಿ ತಿನ್ಬೇಕು, ಚಪಾತಿ ಮಾಡಿ ತಿನ್ಬೇಕು, ಅಥವಾ ಚಪಾತಿ ಒಳಗೆ ಪಲ್ಲೆ ಮಾಡಿ ತಿನ್ಬೇಕು, ಏನ್ ಮಾಡೋದು ಅದು ಸರ್? ಅದು ದೋಸೆ ಮಾಡ್ಬೋದು ಸರ್. ಅಲ್ಲಿಂದ ನಾವು ಏನು ಇದರ ಉಪ್ಪಿಟ್ಟು ಮಾಡ್ತೀವಲ್ಲ, ನಾವು ಏನೂ ಮಾಡಬಹುದು ಸರ್. ನಮ್ಮ ಮಿಲೆಟ್ನಿಂದ ಏನು ಮಾಡ್ಕೊಂಡ್ರೆ ಸೇಮ್ ಅದೆಲ್ಲ ಮಾಡಬಹುದು. ಇಂಜೀರಾ ಅಂತ ರೆಸಿಪಿ ಸರ್, ಇಥೋಫಿಯಾದಲ್ಲಿ ಇಂಜೀರಾ ಅಂತ ಒಂದು ಸ್ಪೆಸಿಫಿಕ್ ರೆಸಿಪಿ ಇದೆ ಸರ್. ಅದನ್ನು ಒಂಥರ 3 ದಿವಸ ನೆನೆ ಹಾಕಿ ಹದ ಬರಿಸಿ ದೋಸಾ ಟೈಪ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಇವು ಫುಡ್ಗಳು ಅದಾವಲ್ರಿ, ನಮ್ಮ ಸಾವಯವ ಮಳಿಗೆಗಳು ಸಿಟಿಯಲ್ಲಿ, ಬಿಗ್ ಸಿಟಿಯಲ್ಲಿ ಅಲ್ಲಿ ಸಿಗ್ತಾವ ಸರ್. ನಮ್ಮ ಬ್ರದರ್ ಒಬ್ರು ಅಮೆರಿಕಕ್ಕದಾರ, ಅವ್ರು ತೋರಿಸ್ದೆ ನಾನು ಮಾಡಿದ್ದೆ, ನಮ್ಮ ಕಾಕನ ಮಗ. ಅವರು ಅಂದ್ರೆ ಏನೋ ಇಂಜೀರಾ ತಿಂದೇನಿ ಅಂತೇಳಿ ಒಂದು ಹೋಟೆಲ್ದೊಳಗೆ ಆ ಥರ. ಈಗ ಆ ಬೆಳೆಯನ್ನು ಬೆಳಿಬೇಕಾಗಿತ್ತು ಅಂದ್ರೆ ಅಂದ್ರೆ ಹೊರಗಿಂದ ಬಂದಂಥ ಬೆಳೆ ಅದು ಇಲ್ಲಿ ಸಾವಯವ ಪದ್ಧತಿಗೆ, ಇಲ್ಲಿ ಮಣ್ಣಿಗೆ, ಇಲ್ಲಿ ಹವಾಗುಣಕ್ಕೆ ಹೊಂದ್ಕೊಳ್ತಲ್ಲ ಸರ್. ಅದು ಬರಗಾಲದ ಬೆಳೆ ಸರ್, ಕಡಿಮೆ ನೀರೊಳಗೆ ಬರ್ತದೆ, ಕಡಿಮೆ ಖರ್ಚಿನೊಳಗೆ ಬರ್ತದೆ, ಇದು ಟಫ್ ಬಿಸಿಲಿಗೂ ಬರ್ತದೆ ಸರ್. ನಮ್ಮ 40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇದ್ರೂ ಬರ್ತದೆ. ಚಿಯಾ ಮಾತ್ರ ಅದಕ್ಕೆ ತಂಪು ಹವಾಮಾನ ಬೇಕು ಸರ್, 36 ಡಿಗ್ರಿ ದಾಟಬಾರ್ದು ಅದಕ್ಕೆ. ಅದು ಅಕ್ಟೋಬರ್ನಿಂದ ಫೆಬ್ರವರಿ ಒಳಗೆ ಬೆಳೆ ಬರಬೇಕು ಸರ್. ಆದ್ರೆ 90 ದಿವಸದ ಬೆಳೆ ಸರ್ ಇವು, ಕೇವಲ 90 ದಿವಸದ ಬೆಳೆ. ಈಗ ಅದನ್ನ ತಗೊಂಡು ನಮ್ಮ ದೇಶದೊಳಗೂ ಉಪಯೋಗ ಮಾಡ್ತಾ ಇದಾರೆ ಅಥವಾ ಮತ್ತೆ ಬೇರೆ ದೇಶಕ್ಕೆ ಕಳಿಸ್ತಾರ ಸರ್? ಕೆಲವೊಂದು ಕಂಪನಿಯವರು ನಮ್ಗೆ ಇದು ಮಾಡ್ಯಾರ ಸರ್, ಅವರು ಇಲ್ಲೇ ದೊಡ್ಡ ದೊಡ್ಡ ಮಾಲ್ದಲ್ಲಿ ಮಾಡ್ತಾರ, ಅದರಿಂದ ಔಷಧ ಮಾಡ್ತಾರಂತ, ಮತ್ತೆ ಫುಡ್ಗೂ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರಂತ. ಹೌದು ಸರ್. ಯಾಕೆ ಎಕ್ಸ್ಪೋರ್ಟ್ ನಮ್ಮ ದೇಶದೊಳಗೆ ಅದ್ರ ಬಗ್ಗೆ ಇನ್ನೂ ಪರಿಚಯ ಇಲ್ಲ? ಅದು ಏನಾಗಿದೆ ಸರ್, ದುಡ್ಡು ಹೆಚ್ಚಲ್ಲ, 500 ರೂಪಾಯಿ ಕೆಜಿ. ಇದು ಬಡವರ ಬೆಳೆ, ಶ್ರೀಮಂತರ ಆಹಾರ. ಈ ನಮ್ದು ಟೆಕ್ನಿಷಿಯನ್ಸ್ ಏನದಾರಲ್ರಿ, ನಮ್ದು ಟೆಕ್ಕಿಗಳು, ಅವರೆಲ್ಲ ಈಗ 50,000 1 ಲಕ್ಷ ರೂಪಾಯಿ ಪಗಾರ ಇದ್ದವ್ರು ತಗೊಂಡು ತಿನ್ಬಹುದು. 100 ಗ್ರಾಮ್ ಸರ್ ಅದ 130 ರೂಪಾಯಿ ಐತಿ ಕಿಡದಲ್ಲಿ. ಅವು ಬಾಟಲ್ಗಳು ಪ್ಯಾಕಿಂಗ್ ಮಾಡಿ ಒಂದು ಅಂದ್ರೆ ನಾನು ನೋಡಿದ್ದೀನಿ, ಕೇಳಿದೆ, ಮತ್ತೆ ಕಿರುಧಾನ್ಯ ಮೇಳಕ್ಕೆ ಹೋಗಿದ್ದೆ ನಾನು. ಅವಾಗ ರೈತ 600 ರೂಪಾಯಿ ಕೆಜಿ ಇಟ್ಟ, ಆದ್ರೆ ಅಂದ್ರೆ ಅಲ್ಲಿ 60 ರೂಪಾಯಿಗೆ 100 ಗ್ರಾಮ್. ಆದ್ರೆ ಹಂತಲ್ಲಿ ಮಳಿಗೆಗಳಲ್ಲಿ 130 ರೂಪಾಯಿ 135 ರೂಪಾಯಿಗೆ 100 ಗ್ರಾಮ್ ಬೀಜ ಪ್ಯಾಕೆಟ್ ಮಾಡಿ ಆ ಥರ ಇತ್ತದು. ಅದು ನಮ್ಮ ರೈತರಿಗೆ ಪ್ರೋಟ್ ಆಗೋದಿಲ್ಲ. ನಾವು ಅಂಗಡಿ ಒಳಗೆ ಹೋದ್ರು ಸಾಯಂಕಾಲ ಹೋಗಿ 2 ರೂಪಾಯಿ ಕಿಲೋ ಇದ್ದಿದ್ದೆ ತರ್ಸ್ದೇವಿ, ನಮ್ಮಷ್ಟು ಇನ್ಕಮ್ ಇರೋದಿಲ್ಲಲ್ಲ, ಆ ಥರ ನಮ್ದು ಪರಿಸ್ಥಿತಿ ಆಗ್ತದೆ. ಅಂದ್ರೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲ ನಮ್ಮ ರೈತರಲ್ಲಿ, ಸಾಮಾನ್ಯರಲ್ಲಿಲ್ಲ. ಮತ್ತೆ ಇದನ್ನು ಹೆಚ್ಚಾಗಿ ಬೆಳಿಬಹುದ ರೈತರು ಸರ್? ಹೆಚ್ಚಾಗಿ ಬೆಳಿಬಹುದ, ಮಾರ್ಕೆಟ್ ಅದ ಪ್ರಾಬ್ಲಮ್ ಸರ್. ಈಗ ಚಿಯಾ ಬೆಳೆ ಏನಾಗಿದೆ ಸರ್, ಈ ಸಲ ಅಲ್ಲಿ ಚಿಯಾ ಸಿಕ್ಕಾಪಟ್ಟಿ ಬೆಳೆ ಆಗಿದೆ. ಇದು ಅದು ಮೆಕ್ಸಿಕೋ ಮೂಲದ್ದು, ಮೆಕ್ಸಿಕೋದಲ್ಲಿ ಸಿಕ್ಕಾಪಟ್ಟಿ ಆಗಿದೆ ಅಂತ. ಈ ಸಲ ಅವರು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇಲ್ಲ, 2 ವರ್ಷ ಆಸಕ್ತಿ ತೋರಿಸಿದ್ರು, ಮಾಡಿ ಬೆಳೆಸ್ರಿ ಬೆಳೆಸ್ರಿ ಅಂತ ಹೇಳಿದ್ರು. ಹೋದ ಸಲ 2,250 ರೂಪಾಯಿ ರೇಟ್ ಕೊಟ್ರು ಸರ್ ಇವರು ನಮ್ದು ರೈತ ಮಿತ್ರದವರು. ಈ ಸಲ 1,500 ರೂಪಾಯಿ ಕೊಟ್ರು, ಯಾಕಂದ್ರೆ 330 ಟನ್ ಮಾಲ್ ಅವ್ರ ಕಡೆ ಸ್ಟಾಕ್ ಬಿದ್ದಿದೆ. ಹೋಗ್ತಾ ಇಲ್ಲ ಅಂತ. ಆ ಶಾಂತ್ ಕುಮಾರ್ ಒಂದು ಇದ್ರೊಳಗೆ ಆಮೇಲೆ ಜನ ಎಲ್ಲ ಕೇಳಿಕತ್ರು, ಅವರು ಒಂದು ವಿಡಿಯೋ ಮಾಡಿದ್ರು ಮತ್ತೆ ಫೇಸ್ ಇದ್ರೊಳಗೆ ಯೂಟ್ಯೂಬ್ ನೊಳಗೆ ಹಾಕಿದ್ರು, ಹಿಂಗಾಗಿದೆ ಈ ಸಲ ಬೆಳಿಬೇಡ್ರಿ ಅಂತೇಳಿ. ಮತ್ತೊಂದು ಯೂಟ್ಯೂಬ್ ಒಳಗೆ ಬಂದಿತ್ತು ಸರ್, ಹುಬ್ಳಿ ಒಳಗೆ ಒಂದು ಕಂಪನಿ ನಾವು ತಗೋತೀವಿ 1500 ರೂಪಾಯಿ ಅಂದ್ರೆ 15,000 ರೂಪಾಯಿ ಕೆಜಿ ಹಂಗ ತಗೋತೀವಿ ಅಂತೇಳಿ. ನಾನು 150 ರೂಪಾಯಿ ಕೆಜಿ ಹಂಗ ಬೀಜ ಕೊಡ್ತೀವಿ, 800 ರೂಪಾಯಿ ಕೆಜಿ ಬೀಜ ಕೊಡ್ತೀವಿ ಅಂದ್ರೆ 150 ರೂಪಾಯಿ ಕೆಜಿ ಹಂಗ ತಗೋತೀವಿ ಅಂತೇಳಿ ಒಂದ್ಸಲ ಅಡ್ರೆಸ್ ಹಾಕಿದ್ರು. ಅದನ್ನ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ, ಬೇಡ ಬೇಡ ಅಂತೇಳಿ. ಮತ್ತೆ ಈಗಾಗಲೇ ಸರ್ಕಾರದವರು ಈ ಕಿರುಧಾನ್ಯದ ಬಗ್ಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲ ಈಗ ನಾವು ರೈತರಿಗೆ ಯಾರೋ ನಮ್ಗೆ ಫ್ರೆಂಡ್ ಕೇಳಿದ್ರೆ ಅದು ಬೇಡ, ನಮ್ಮ ದೇಶಿ ತಳಿನ ಬೆಳೆಯೋಣ, ನಮ್ಮ ಇವತ್ತಲ್ರಿ ನವಣೆ ಬರಗು ಸಜ್ಜೆ ಇವನ್ ಬೆಳೆಸೋದಲು ಇವನ್ ಬೆಳೆಯೋಣ ಅಂತೇಳಿ ನಾ ಈಗೆಲ್ಲ ಜನರಿಗೆ ಅದ ಇನ್ಸಿಸ್ಟ್ ಮಾಡಕತ್ತೀನಿ. ಅದನ್ನ ಬೆಳೆಯೋದ್ರಿಂದ ನಮ್ಗೆ ಲಾಭ ಇಲ್ಲ ಅಂತ ಹೇಳಿ ರೈತರು? ಲಾಭ ಐತೆ ಸರ್, ಅದು ಮಾರ್ಕೆಟ್ ಬಗ್ಗೆ ಪ್ರಾಬ್ಲಮ್ ಸರ್. ಮತ್ತೊಂದು ಸರ್, ಅದ್ರದ್ದು ಏನಾಗ್ತದೆ, ಆಹಾರ ನಾವು ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಮಿಲ್ಲಿಂಗ್ ಮಾಡ್ಲಿಕ್ಕೆ ಇದಿಲ್ಲ, ಮಿಲ್ಗಳಿಲ್ಲ ಅಕ್ಕಿ ಮಾಡ್ಲಿಕ್ಕೆ. ಅದಕ್ಕೊಂದು ಪರ್ಫೆಕ್ಟ್ ಮಿಲ್ಗಳು ಅದಾವ ಸರ್ ನಮ್ ಕಡೆ ಎಲ್ಲ, ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅದಾವ. ಈಗ ರಾಗಿ ಕ್ಲೀನ್ ಮಾಡೋದು, ಅಲ್ಲಿಂದ ನವಣೆ ಅಕ್ಕಿ ಮಾಡೋದು, ಇದೆಲ್ಲ ಸರ್ ನಮ್ಗೆ ಆಗ ಪ್ರಾಬ್ಲಮ್ ಆಗ್ತದೆ. ನಾವು ಆಹಾರ ಬಳಸ್ಬೇಕು ಸರ್, ಯಾಕಂದ್ರೆ ಈಗ ಈ ನಾವು ಈ ರೇಷನ್ ಅಕ್ಕಿ ಅಥವಾ ನಮ್ದು ಈ ಅಂಗಡಿಯೊಳಗಿನ ಅಕ್ಕಿ ತಿನ್ನೋದ್ರಿಂದ ನಮ್ಗೆಲ್ಲ ಔಷಧ ಹೊಡೆದಿದ್ದು ಅಕ್ಕಿಯಿಂದ ನಮ್ಗೆ ರೋಗ ಬರ್ತಾ ಇದ್ದಾವೆ, BP ಶುಗರ್ ಇವೆಲ್ಲ. ಮತ್ತು ಫೈಬರ್ ಕಂಟೆಂಟ್ ಇಲ್ಲ, ಅದರಿಂದ ಜನರಿಗೆ ತ್ರಾಸಾಗ್ತದೆ. ಅವಾಗೆಲ್ಲ ಫೈಬರ್ ಕಂಟೆಂಟು ಅಂದರೆ ನಾರಿನಂಶ ಇರೋದ್ರಿಂದ ನಮ್ಮ ಶರೀರಕ್ಕೆ ಆಹಾರ ಪಚನ ಆಗ್ತದೆ, ಎಲ್ಲ ಆಗ್ತದೆ. ಅದಕ್ಕಾಗಿ ಸರ್ಕಾರನು ಇಷ್ಟೆಲ್ಲ ಬೆಳೆ ರೈತರಿಗೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ಒಂದು ಹೆಕ್ಟರ್ಗೆ 10,000 ರೂಪಾಯಿ 2 ಹೆಕ್ಟರ್ ಲಿಮಿಟ್ ಮಾಡಿದೆ ಸರ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ. 1 ಹೆಕ್ಟರ್ಗೆ 10,000 ರೂಪಾಯಿ 2 ಹೆಕ್ಟರ್ ಲಿಮಿಟ್ ಮಾಡಿ ಒಬ್ಬ ರೈತ 2 ಹೆಕ್ಟರ್ ಮಟ್ಟ ಬೆಳಿಬಹುದು, ಪ್ರೋತ್ಸಾಹನ ಕೊಡ್ತಾ ಇದೆ. ಅದನ್ನ ಯಾಕೆ ನಾವು ಮಾಡಬಾರ್ದು, ಉಪಯೋಗ ಪಡಿಸ್ಕೋಬಾರ್ದು ಸರ್ಕಾರದ ಯೋಜನೆ ಅಂತೇಳಿ ಈಗ ನಮ್ಗೆ ವಿಚಾರ ಸರ್. ಈಗ ಹೈ ಡೆನ್ಸಿಟಿ ಮಾವು ಬೆಳೀತಾ ಇದೀನಿ ಅಂದ್ರೆ ಸರ್ ಅದು ಎಷ್ಟು ಅಂತರದಲ್ಲಿ ಮತ್ತೆ ಯಾಕೆ ಹಂಗೆ? ಸರ್ ನಾವು 12x12 ಹಾಕಿದ್ದೀವಿ ಸರ್. ಅಂದ್ರೆ ಏನಾಗಿದೆ ಸರ್, ನಾವು ಈ ನಮ್ದು ಮೊದಲಿನ ಮಾಮೂಲಿ ಪದ್ಧತಿ ಒಳಗೆ ಗಿಡ ಬೆಳೆದಾಗ ನಮ್ದು ಹಿಂದ್ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಮಾಮೂಲಿ ಅಂದ್ರೆ ಸರ್ ಸಾಂಪ್ರದಾಯಿಕ ಪದ್ಧತಿ ಬೆಳೆದಾಗ ಗಿಡ ದೊಡ್ಡದಾಗ್ತದೆ. ಗಿಡ ಆಮ್ಯಾಗ ಅದಕ್ಕೆ ನಾವು ಕಾಯಿ ಕ್ವಾಲಿಟಿ ಕಂಟ್ರೋಲ್ ಆಗೋದಿಲ್ಲ, ಔಷಧ ಹೊಡ್ಲಿಕ್ಕೆ ಆಗೋದಿಲ್ಲ ದೊಡ್ಡ ಗಿಡ ಆದಾಗ. ಮತ್ತು ಮಳೆಗಾಳಿಗೆ ಗಿಡ ಅಲ್ಲಿ ಅಳಗಾಡಿ ತೊಂಗಿಯಿಂದ ಕಾಯಿ ಉದುರ್ತಾವೆ. ಇದಕ್ಕೆ ನಾವು ಸೇಫ್ ಕೊಟ್ಟು ಅಷ್ಟೇ ಒಂದು ಇದು ಮಾಡಿರ್ತೀವಿ. ಅವಾಗ ಗಿಡಕ್ಕೆ ಈ ಕೊಂಬೆ ಗಟ್ಟಿ ಕೊಂಬೆ ಇರ್ತಾವೆ ಸರ್, ಅದಕ್ಕೆ ಇವು ಬರ್ತಾವೆ, ಹೂವು ಬಂದು ಕಾಯಿ ಇಡ್ತಾವೆ, ಉದುರಿ ಬಿಡೋ ಚಾನ್ಸಸ್ ಇಲ್ಲ. ಸೈಜ್ ಬರ್ತದೆ, ಕ್ವಾಲಿಟಿ ಬರ್ತದೆ, ಗುಣಮಟ್ಟದ ಕಾಯಿ ಬರ್ತಾವೆ, ಅದರಿಂದ ರೇಟು ಸಿಗ್ತದೆ ಸರ್ ನಮಗೆ. ಹೈ ಡೆನ್ಸಿಟಿ ಅಲ್ವಾ? ಹೌದು ಸರ್. ಎಷ್ಟು ವರ್ಷದ ತನಕ ಹೈ ಡೆನ್ಸಿಟಿ ಮೇಂಟೈನ್ ಮಾಡಬಹುದು ಸರ್? ಈಗ ನಮ್ದು ಹಾಕಿ 3 ವರ್ಷ ಆಗಿದೆ, ಈ ವರ್ಷ ಹೂವ ಬರ್ಬಹುದು, ಈ 4ನೇ ವರ್ಷಕ್ಕೆ. ಅದು ಸ್ವಲ್ಪ ಹೋದ ವರ್ಷ ನೀರು ಸ್ವಲ್ಪ ಕಡಿಮೆ ಆಯ್ತು ನಮ್ಗೆ, ಹೋದ ವರ್ಷ ಬರ್ಬೋದಾಗಿತ್ತು. ಆದ್ರೆ ಅವರು 15 ವರ್ಷ ಮಟ ಅಂತಾರೆ ಸರ್ ಅದರ ಆಯುಷ್ಯ. ಅಂದ್ರೆ ನಾವು ಈಗ ಅನುಭವ ಇಲ್ಲ, ನಾವು ಹೊಸದಾಗಿ ಬೆಳಿ ಮಾಡಿದೀವಲ್ಲ, ಅದು 15 ವರ್ಷ ಮಟ ನಮ್ಗೆ ಬರ್ತದೆ ಅಂತಾರೆ. 15 ವರ್ಷ ಆದ್ಮೇಲೆ ಒಂದು ಗಿಡ ತೆಗಿಬೇಕು ಸರ್, ಮತ್ತೆ ಅದನ್ನ ನಡ್ಕಿನ ಲೈನ್ ಹಾಕೋದು, ಈ ಲೈನ್ ತೆಗೆದು ಬಿಡೋದು. 12 ಫೂಟಿನ ಸಾಲು 14 ಫೂಟಿನ ಸಾಲು ಮಾಡಿರ್ತೇವೆ ಸರ್. ಅವಾಗ ಈ ನಡ್ಕಿನ ಫೂಟಿನ ಸಾಲಿಗೆ ಹಾಕೋದು, ನಡ್ಕಿನ ಲೈನ್ಗೆ 2 ವರ್ಷದ ನಂತರ ಈ ನಡ್ಕಿನ ಗಿಡ ತೆಗೆದು ಬಿಡೋದು, ಮತ್ತೆ ಅಲ್ಲಿ ಅದನ್ನೇ ಅದನ್ನೇ ನಾವು ತೋಟ ಬೆಳೆಸ್ಕೋಬಹುದು. ಈಗ ಹೈ ಡೆನ್ಸಿಟಿ ಅಂತ ಹೇಳ್ತೀವಲ್ಲ, ಒಂದು ಗಿಡ ಬಿಟ್ಟು ಒಂದು ಗಿಡ, ಒಂದು ಗಿಡ ಬಿಟ್ಟು ಒಂದು ಗಿಡ, ಅದನ್ನೇ ತೆಗೆದ್ರೆ ಹೇಗಿರುತ್ತೆ? 15 ವರ್ಷ ಆಯ್ತು, ಅದು ಒಂದ್ ಸ್ವಲ್ಪ ಜಾಗ ಬಯಸುತ್ತೆ, ಹೆಚ್ಚು ಎತ್ತರವಾಗಿ ಸರ್ ನಾವು ಸೇಫ್ ಕೊಡ್ತೇವೆ, ಕಟ್ ಮಾಡಿಬಿಡ್ತೀವಿ, ಅದಕ್ಕೆ ಬೆಳೆಸ ಬೆಳೆಯಕ್ಕೆ ಕೊಡೋದಿಲ್ಲ, ಒಂದು ಹಂತಕ್ಕೆ ತಗೊಂಡ್ಬರ್ತೇವೆ ಸರ್, ಮತ್ತೆ ಅದೊಂದು ಸೇಫ್ ಕೊಟ್ಬಿಡ್ತೀವಿ. ಇಳುವರಿಗೆ ಏನು ತೊಂದರೆ ಆಗಲ್ಲ? ಇಳುವರಿಗೆ ಅಂತಂದ್ರೆ ಏನು ಸರ್, ಗಿಡ ಹೆಚ್ಚು ಬರೋದ್ರಿಂದ ಒಂದು ಎಕರೆಗೆ ನೋಡ್ರಿ ಈಗ ಸುಮಾರು ನಾವು 12x12 ಹಸಿದಾಗ 300 ಗಿಡ ಬರ್ತಾವೆ ಸರ್. 300 ಗಿಡ ಅಂತಂದ್ರೆ ಒಂದು ಗಿಡಕ್ಕೆ 5 ಕೆಜಿ ಬಂದ್ರೆ 3 ಇಲ್ಲಿ 15 ಕ್ವಿಂಟಲ್ ಆಯ್ತಲ್ಲ, 15 ಕ್ವಿಂಟಲ್ ಅಂದ್ರೆ ನಮ್ಗೆ ಅದು ಕ್ವಾಲಿಟಿ ಬರೋದ್ರಿಂದ ಅದು 40 ರೂಪಾಯಿ ಕೆಜಿ 50 ರೂಪಾಯಿ ಕೆಜಿ ಹೋಗ್ತದ. ಈಗ ನಾವು ಇದೆಲ್ಲ ನೋಡಿದ್ದು ಅಂದ್ರೆ ಸರ್ ಇದಕ್ಕೆ ಹೋಗಿದ್ದು ಸರ್ ಬಿದರಲ್ಲಿ DS ಕುದುರೆ ಅಂತೇಳಿ ಒಂದೊಬ್ರು 40 ಎಕರೆ ಪ್ಲಾಟ್ ಐತೆ ಸರ್, ಅದನ್ನ ನೋಡ್ಕೊಂಡು ಬಂದ ನಾವು ಅಂದ್ರೆ ಎದುರು TV ಒಳಗೆ ಬಂದಿದ್ದು ನೋಡ್ಕೊಂಡು ಅಲ್ಲಿ ಸ್ವತಃ ಹೋಗಿ ನೋಡಿ ಬಂದ್ವಿ. ಅವ್ರು ಅದನ್ನ ರೂಟ್ ಶೆಡ್ ಮಾಡ್ಯಾರ, ಜನರಿಗೆ ಟ್ರೈನಿಂಗ್ ಕೊಡ್ತಾರ, ಯುವಕರಿಗೆಲ್ಲ ಮತ್ತೆ ಜನರ ಕೃಷಿಯಿಂದ ಪರ್ಚೇಜ್ ಮಾಡ್ತಾರ. 80 ರೂಪಾಯಿ ಕೆಜಿ ಮಾರ್ತಾರಂತವ್ರು, 80 ರೂಪಾಯಿ ಕೆಜಿ ಅಂತ. ಆ ಲೆಕ್ಕ ಹೋದಾಗ ನಮ್ಗೆ ಪ್ರಾಫಿಟ್ ಆಗ್ತದಲ್ಲ. ಹ್ಮ್, ಮತ್ತೆ ಸಾವಯವದಲ್ಲಿ ಇರೋದ್ರಿಂದ ನಮ್ಗೆ ಮಾರ್ಕೆಟ್ ಸಿಗ್ತದೆ ಸರ್, ಜನನು ನಮ್ಮ ಕೃಷಿ ಬಂದು ಹೋಯ್ತಾರ. ಈಗ ಏನ್ ಮಾಡ್ತೀರಿ, ರೈತರ ಏನ್ ಮಾಡ್ತಾರ, ಹಸಿಕಾಯಿ ಬಡದ್ಕೆ 20 ರೂಪಾಯಿನೋ 18 ರೂಪಾಯಿನೋ ಕೆಜಿ ಕೊಟ್ಟು ಬಿಡ್ತಾರ. ನಾವ್ ಇದನ್ನ ಕ್ವಾಲಿಟಿ ಮಾಡಿ ಕೊಟ್ಟು ನಮ್ಮ ಕೃಷಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನ ಬೆಳೆಸೋದ್ರಿಂದ ನಮ್ಗೆ ಇದರದು ಮಾರ್ಕೆಟ್ನು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಅಂತರ ಇಟ್ಟು ಬೆಳೆಸಿದಾಗ ಮತ್ತು ಹೈ ಡೆನ್ಸಿಟಿ ಇಟ್ಟು ಬೆಳೆಸಿದಾಗ ಎಷ್ಟು ಲಾಭದಲ್ಲಿ ವ್ಯತ್ಯಾಸ ಆಗ್ಬಹುದು ಸರ್? ಇನ್ನು ನಮ್ಗೆ ಅದ್ರ ಬಗ್ಗೆ ಅಂದ್ರೆ ಈ ಬೆಳೆ ನಮ್ಗೆ ಇದ್ರ ತಗೊಂಡಿಲ್ಲ ನಾವು, ಈಗ ಜಸ್ಟ್ 3 ವರ್ಷ ಚಾಲು ಮಾಡಿದೀವಿ, 3 ವರ್ಷ ಆಯ್ತು. ಬೇರೆ ರೈತರ ಅನುಭವದ ಬಗ್ಗೆ ಹೇಳಿದ್ರೆ ರೈತರ ಅನುಭವ ಹೇಳಿದ್ರೆ ಹೆಚ್ಚು ಲಾಭ ಬರ್ತಿದ್ದಂತಾರೆ ಸರ್. ಅವರು ನಾದೇ ಡಿ ಎಸ್ ಕುದುರೆ ಅವ್ರ ಕಡೆ ಹೋಗಿದ್ನಲ್ಲ ಸರ್, ಅವ್ರ ಕಡೆನೂ ಹೋಗಿದ್ದೆ, ಅವ್ರ ಕಡೆ ಹೋಗ್ಕೊಂಡು ಅವರೆಲ್ಲ ಚೆಂದಾಗಿ ಎಲ್ಲ ಹೇಳಿದ್ರು ನಮ್ಗೆ. ಹೆಚ್ಚಂದ್ರೆ ತೀರ ಡಬಲ್ ಅಲ್ಲ, ಡಬಲ್ ಅಲ್ಲ ಸರ್, ಒಂದೂವರೆ ಪಟ್ಟು, ಒಂದೊಂದೂವರೆ ಪಟ್ಟು ಲಾಭ ಬರ್ತದೆ. ಅಂದ್ರೆ ಸರ್ ಗಾಳಿ ಬೆಳಿಗ್ಗೆ ಉದುರೋದಿಲ್ಲ ಸರ್, ಅದು ಗಿಡ ಗಾಳಿಗೆ ಉದುರ್ತದೆ. ಮಳೆ ಆಯ್ತು, ಅನೇಕಲ್ ಆಯ್ತು, ಹೋಗ್ತು, ಹಿಂಗೆಲ್ಲ ಆಗ್ತಿದಲ್ಲ, ಅದಷ್ಟು ಗಾಳಿಯಾಗಿ ಉದುರೋದಿಲ್ಲ. ಮತ್ತೆ ಕ್ವಾಲಿಟಿ ಬರೋದ್ರೆ ರೇಟ್ ಡಬಲ್ ಬರ್ತದೆ. ಅದು ಇಳುವರಿ ಕಡಿಮೆ ಬಂದ್ರು ನಮ್ಗೆ ಮಾರ್ಕೆಟ್ ನಲ್ಲಿ ಲಾಭ ಹೆಚ್ಚಾಗ್ತದೆ, ನುಕ್ಸಾನಾಗುವುದು ಕಡಿಮೆ ಸರ್. ಹೌದು ಸರ್. ಈ ಸಮಗ್ರ ಕೃಷಿ ಅಂದ ತಕ್ಷಣ ಆದಾಯದ ಮೂಲಗಳು ಹೆಚ್ಚಾಗಬೇಕು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಪರಿಪೂರ್ಣ ಆಗಬೇಕು, ಎರಡು ಉದ್ದೇಶ ಇರುತ್ತೆ. ಹಾಗಾಗಿ ಆದಾಯದ ಮೂಲ ಅಂದರೆ ಹೈನುಗಾರಿಕೆ, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂಥವೆಲ್ಲನೂ ಕೂಡ ಜೊತೆಗಳು ಮಾಡ್ತೀವಿ ಸರ್. ಅಲ್ಲ, ಈಗ ನಮ್ಮದು ಕೃಷಿ ಹೊಂಡ ಆಯ್ತು ಸರ್, ಅದರೊಳಗೆ ಮೀನು ಮರಿ ಬಿಟ್ಟೆವು ಸರ್. ಅಂದರೆ ನಮ್ಗೆ ಹೆಚ್ಚು ಲಾಭ ಅಂತಲ್ಲ, ಎಲ್ಲ ಮೂಲದಿಂದ ಸ್ವಲ್ಪ ಸ್ವಲ್ಪ ಲಾಭ ಬಂದರೂ ಕೂಡಿ ಬರ್ತದೆ. ನಾ ಏಕ ಬೆಳೆ ಪದ್ಧತಿ ಮಾಡಿದಾಗ ಒಂದೇನೋ ರೇಟ್ ಬಿತ್ತು, ಬೆಳೆ ಹಾಳಾಯ್ತು, ಒಂದು ಬೆಳೆ ಹಾಳಾದ್ರೂ ಮತ್ತೊಂದು ಹಿಂದಿನ ಬೆಳೆ ಬರ್ತದೆ, ಇದು ಹಾನಿಯೊಳಗಾಗೋದಿಲ್ಲ. ಎವರೇಜ್ ನಮ್ಗೆ ನಮ್ದೇನು ಇಳುವರಿ ವರ್ಷಕ್ಕೆ ಬರಬೇಕಾಗ್ತಿದೆ, ನಮ್ದು 2 ಲಕ್ಷ 3 ಲಕ್ಷ ಇಳುವರಿ ಬರ್ತದೆ, ಅದು ಒಂದು 1 ಲಕ್ಷ ಕಡಿಮೆ ಆಗ್ಬೋದು, ಆದರೆ 2 ಲಕ್ಷ ನಿಕ್ಕಿ ಗ್ಯಾರಂಟಿ ಬರ್ತದೆ. ಈಗ ನಾವು ಏಕ ಬೆಳೆ ಮಾಡಿದಾಗ ನಮ್ದು 10 ಎಕರೆ ಗೊಂಜಾಳ ಹಾಕಿದ್ವಿ ನಾವು, 20 ಕ್ವಿಂಟಲ್ದಂತ ಬರ್ತದೆ, 200 ಕ್ವಿಂಟಲ್ ಆಗ್ತದೆ ಅಂತಂದಾಗ ಈ ವರ್ಷದ ಹಂಗಾಮಕ್ಕೆ 5 ಕ್ವಿಂಟಲ್ ಬರ್ತಾ ಇಲ್ಲ, ಈ ಥರ ಆಗೋದಿಲ್ಲ. ಅದೇ ಬೆಳೆ ಹಿಂದೆ ಮುಂದೆ ಬಂದಾಗ ಆ ಗಾಳಿ ಮಳೆ ಹೊಡ್ತಾ ಸ್ವಲ್ಪ ಹಿಂದೆ ಮುಂದೆ ಆದಾಗ ನಮ್ಗೆ ನಿಶ್ಚಿತ ಒಂದು ಇಳುವರಿ ಇರ್ತದೆ, ಅಂದ್ರೆ ಆದಾಯ ಇರ್ತದೆ ಸರ್, ಇಳುವರಿ ಎಲ್ಲ ಆದಾಯ ಇರ್ತದೆ. ಆ ಯಾವುದೋ ಒಂದು ಬೆಳೆ ಫೇಲ್ ಆದ್ರೂ ಒಂದು ಬೆಳೆಯಿಂದ ಇರ್ತದೆ. ಮತ್ತೆ ಸರ್ ನೀವು ಹೇಳ್ದಂಗೆ ನಮ್ದು ಹೈನುಗಾರಿಕೆ ಇರ್ಬೋದು, ಈ ಕೋಳಿ ಸಾಕಣೆ, ಕುರಿ ಸಾಕಾಣಿಕೆ, ಇವನ್ ನಮ್ ಪೂರಕ ಕೃಷಿ ಐತಲ್ಲ, ಇದರಿಂದ ನಮ್ಗೆ ಲಾಭ ಆಗ್ತದೆ. ಮಾಡಿದರೆ ಇಲ್ಲ ಸರ್, ಅಂದ್ರೆ ಹೈನುಗಾರಿಕೆ ಅಂದ್ರೆ ದೇಶಿ ಆಕಳು ಅದಾವ. ಈಗ ಮುಂದೆ ನಾವು ಏನು ಗಿಡ ಹಚ್ಚಿದೇವಲ್ಲ ಸರ್, ಅವ್ ಸ್ವಲ್ಪ ಗಿಡ ದೊಡ್ಡ ಆಗ್ಬೇಕು ಅಂತ ಹೇಳಿ ಬಿಟ್ಟೇವೆ, ಅದ್ರೊಳಗೆ ನಾವು ಕುರಿ ಕೋಳಿ ಸಾಕ್ಬೇಕು ಅನ್ನೋ ವಿಚಾರ ಐತಿ. ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕು, ಮತ್ತೆ ತರಬೇತಿ ತಗೋಬೇಕು, ಮತ್ತೆ ಯಾವ ತಳಿ ಸಾಕ್ಬೇಕು ಅನ್ನೋದು ಮುಖ್ಯ. ಇಲ್ಲ ಸರ್, ನಾವೇನ್ ಮಾಡ್ಬೇಕಂತ ಮಾಡಿದ್ರೆ ಸರ್, ಕುರಿ ತಂದ್ರು ಈ ನಮ್ದು ಗಂಡಕ್ ಮರಿ ತರೋದು ಸರ್, 6 ತಿಂಗಳ ದಿವಸ ಮೇಯಿಸೋದು ಮತ್ತೆ ಬಿಟ್ಬಿಡೋದು, ಈ ತರ ಮಾಡ್ಬೇಕು. ಒಂದು ಸೀಸನೇಬಲ್ ಈ ಮುಸ್ಲಿಂ ಹಬ್ಬ ಬರ್ತಾ ನೋಡ್ರಿ ಸರ್, ಆ ಟೈಮ್ಗೆ ಬರಬೇಕು, ಮಾರ್ಕೆಟ್ ಬರಬೇಕು ಆ ಟೈಮ್ದಲ್ಲಿ, ಆ ತರ ಒಂದು ನಮ್ ವಿಚಾರ ಇಟ್ಕೊಂಡಿವಿ ಸರ್. ಪೂರ್ತಿಯಾಗಿ ನಾವು ಅದಕ್ಕೆ ಕುರಿ ನಾವು ಮರಿ ತಂದು ಆ ಮರಿ ಮಾಡ್ಬೇಕು ಅನ್ನೋ ವಿಚಾರಿಲ್ಲ. ಕೋಳಿ ಆಗಲಿ ಹಂಗೆ ಸೀಸನೇಬಲ್ ನಮ್ಗೆ ಗಂಡ ಮರಿ ಸಿಗ್ತಾವ ಸರ್, ಆ ಗಂಡ ಮರಿ ತಂದು ಸಾಕಿದಾಗ ಈ ನಮ್ದು ಉದಾಹರಣೆಗೆ ಈ ನಮ್ದು ಮಹಾನವಮಿಗೆ ಕಕ್ಕೀರಿ ಜಾತ್ರೆ ಅಂತ ಬರ್ತದೆ ಸರ್, ಅಲ್ಲಿ 800 ರೂಪಾಯಿ 1000 ರೂಪಾಯಿ ಕೆಜಿ ಒಂದು ಹುಂಜ ಹೋಗ್ತದೆ. ಆ ಥರ ಒಂದು ವಿಚಾರ ಇಟ್ಕೊಂಡಿವಿ ಸರ್ ನಾವು, ಅಂದ್ರೆ ಆ ಸೀಸನೇಬಲ್ ನೋಡಿಕೊಂಡು ಬೆಳೆ ಮಾಡಬೇಕು ಅಂತೇಳಿ. ಮತ್ತೆ ಖರ್ಚು ವೆಚ್ಚ ಬೇರೆಯವರ ಸಹಕಾರ ಅಥವಾ ಒಪ್ಪಂದ ಕೃಷಿ ಆ ರೀತಿ ಮಾಡೋದು ಏನು ಅವಶ್ಯಕತೆ ಇಲ್ಲ, ನಮ್ಮ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಾವು ಹೋಗ್ಬೋದು ಸರ್. ಇದು ಮೌಲ್ಯವರ್ಧನೆ ಮಾಡಿದ್ರೆ ನಮ್ಮ ಕೃಷಿ ಉತ್ಪನ್ನನ ಮೌಲ್ಯವರ್ಧನೆ ಮಾಡಿದ್ರೆ ಮತ್ತೊಂದು ಸ್ವಲ್ಪ ಲಾಭಾಂಶ, ನಾವು ಸ್ವತಃ ಮಾರ್ಕೆಟ್ ಮಾಡಿದ್ರೆ ನಮ್ಗೆ ಲಾಭಾಂಶ ಆಗ್ತದೆ. ಮೌಲ್ಯವರ್ಧನೆ ಮಾಡೋದು ಬಹಳ ಮುಖ್ಯ, ಮತ್ತೆ ನಾವೇ ಮಾರಾಟ ಮಾಡಿದ್ರೆ ಇನ್ನೂ ಮುಖ್ಯ ಸರ್, ಮುಖ್ಯ ಅನ್ನೋಂಥದ್ದು, ಮತ್ತೆ ಲಾಭದಾಯಕ ಅನ್ನೋಂಥದ್ದು ಮಾಡ್ತಾ ಇದ್ರೆ ಹಂಗ ಸರ್. ನಾನು ಹಿಂದೆ ಈಗ ಮಾಡ್ತಾ ಇಲ್ಲ ಸರ್, ಈಗ 2-3 ವರ್ಷ ಬರಗಾಲ ಆಯ್ತು ನೋಡ್ರಿ, ಭತ್ತದ ಪ್ರಾಬ್ಲಮ್ ಆಯ್ತು ನಮ್ಗೆ ಭತ್ತದ ಕೃಷಿಗೆ. ನಾನು ಈ ದೇಶಿ ಭತ್ತದ ತಳಿನೇ ಮಾಡ್ತಿದ್ದೆ, ಈ ನಮ್ದು ಬಾಸುಮತಿ ಅಲ್ಲಿಂದ ಇದರದು ಮೈಸೂರು ಕೃಷಿನ ತಂದಿದ್ದೆ ಸರ್, ಗಮ್ಗಡ್ಲೆ ಅಂತ ಹೇಳೋದು ವಾಸನೆ ಭತ್ತ. ಮತ್ತೆ ನಮ್ದು ದೇಶಿ ಭತ್ತದೊಳಗ ನಮ್ದು ಜವಾರಿಯೊಳಗ ಸರ್ ನವಲಿ ಭತ್ತ ಅಂತ ಐತಿ. ಆ ಭತ್ತಗಳನ್ನು ನಾವು ಸ್ವತಃ ಅಕ್ಕಿ ಮಾಡಿ ಧಾರವಾಡದಲ್ಲಿ ಆರ್ಗ್ಯಾನಿಕ್ ಗ್ರೋವರ್ಸ್ ಐತಲ್ಲ ಸರ್, ಅಲ್ಲಿ ಹೋಗಿ ನಾ 2 ವರ್ಷ ಮಾರಾಟ ಮಾಡಿದೆ ಸರ್ ಕೆಜಿ ಗಟ್ಲೆ. ಆರ್ಗ್ಯಾನಿಕ್ ಗ್ರೋವರ್ಸ್ ಅಂತ ಐತಿ, ಗಾಂಧಿ ಪ್ರತಿಷ್ಠಾಪನೆ ಐತೆ ನೋಡ್ರಿ ಅಲ್ಲಿ. ನಮ್ದು ಪ್ರತಿ ಗುರುವಾರ ಮಾರ್ಕೆಟ್ ಆಗ್ತದೆ, ರವಿವಾರ ಗುರುವಾರ. ಆ ಮಾರ್ಕೆಟ್ ನಲ್ಲಿ ಅಕ್ಕಿ ಮಾರ್ತಿದ್ದೆ ನಾನು, ಅಕ್ಕಿ ಮಾರ್ತಿದ್ದೆ, ತರಕಾರಿ ನಮ್ದು ಮೇನ್ ಆಗಿ ಬೆಳೆದಿದ್ದು ಅಲ್ಲ ಸರ್, ಮೆಂತೆ ಪಲ್ಯ ಮೂಲಂಗಿ ಸ್ವಲ್ಪ ಸ್ವಲ್ಪ ಹೋಯ್ತಿದ್ದೆ ಸರ್. ನಾನು ಒಂದು 2,000-3,000 ರೊಕ್ಕ ಮಾಡ್ಕೊಂಡ್ ಬರ್ತಿದ್ದೆ ಅಷ್ಟ. ಆ ತರ ಒಂದು 10 ಕೆಜಿ 15 ಕೆಜಿ 20 ಕೆಜಿ ಮಟ್ಟ ಅಕ್ಕಿ ಹೋಗ್ತಿತ್ತು. ಸ್ವಂತ ಮಾರಾಟದ ಅನುಭವ ಇಲ್ಲ ನನಗೆ, ಶೀರ್ಷಿಬಿಟ್ರು ಅವರು. ನಾನು ಅದಕ್ಕೆ ಫಸ್ಟ್ ಏನು ಇದಾಯ್ತು ನೋಡಿ, ಸಂಸ್ಥಾಪಕ ಪ್ರಮೋಟರ್ ಇದ್ದೆ ಸರ್ ನಾನು, ಈ ನಮ್ದು ಧಾರಾಳ ಹಲ್ವ ಕೂಟಕ್ಕೆ ಪ್ರಮೋಟರ್ ಆಗಿದ್ದೆ ನಾನು. ಅದರ ನಂತರ ಕಮಿಟಿ ಬಂತು, ಹೊಸ ಕಮಿಟಿ ರಚನೆ ಆಯಿತು. ಆದರೆ ಡೈರಿಯಾಗಿ 6 ವರ್ಷ ನಾನು ಅಧ್ಯಕ್ಷ ಆಗಿದ್ದೆ, 1984-92 ಮಟ್ಟ ಅಧ್ಯಕ್ಷ ಆಗಿದ್ದೆ. ಡೈರಿದು ಪೂರ್ತಿ ಅನುಭವ ಇತ್ತು ಸರ್ ನಮಗೆ. ಹೌದು ಸರ್. ಈಗ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಆದ್ಮೇಲೆ ಹಾಲು ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಯ್ತಾ ಸರ್? ಸಂಖ್ಯೆ ಜಾಸ್ತಿ ಆಯ್ತು ಸರ್. 400 ಲೀಟರ್ ಡೈರಿ 400 ಲೀಟರ್ ಹಾಲು ಹೋಗ್ತೀವಿ ಸರ್ ಒನ್ ಟೈಮ್. ಅದರಿಂದ ಈಗ ಅಲ್ಲ, ಈಗ ಸರ್ ಗುರುಳಗದೆ, ಆದ್ರೆ 2-3 ಡೈರಿ ಆಗಿದಾವ. ಆದ್ರೆ ನಮ್ಮ ಸಂಘದಲ್ಲಿ ಅಂದ್ರೆ ಅವಾಗ ಮನ್ನಡಕ್ಕೆ ಇದು ನಮ್ದು ಸೆಕ್ರೆಟರಿಯಿಂದ ಒಂದು ಇದಾಯ್ತು, ಮತ್ತೆ ಒಕ್ಕೂಟದವರು ನಮ್ಗೆ ರೇಟ್ ಕೊಡ್ಲಿಲ್ಲ ಸರ್ ಆ ಟೈಮ್ದಲ್ಲಿ. ಆದ್ರೆ ನಾವು ದೇಶಿ ಆಕಳ ಇರೋದ್ರಿಂದ ನಮ್ಮ ಮನೆಯೊಳಗೆ ಯೂಸ್ ಮಾಡ್ತೀವಿ, ಡೈರಿಗೇನು ಕೊಡೋದಿಲ್ಲ ಹಾಲು. ಮತ್ತೆ ಇವು ಜರ್ಸಿ ತಗದ್ಬಿಟ್ಟಿವಿ ಸರ್, ಜರ್ಸಿ ಬಗ್ಗೆ ನಮ್ಗೆ ಅದು ಅಭಿಮಾನ ಹೋಗ್ಬಿಡ್ತದಲ್ಲ, ಆಸಕ್ತಿ ಹೋಗ್ಬಿಡ್ತು. ಅಂದ್ರೆ ಸ್ವಲ್ಪ ಅದು ರೋಗ ಜಾಸ್ತಿ, ಹಾಲಿಗೆ ರೇಟ್ ಸಿಗೋದಿಲ್ಲ, ಫ್ಯಾಟ್ ಕಡಿಮೆ, ಸರಿಯಾಗಿ ಈ ಕ್ಲೈಮೇಟ್ಗೆ ಇದು ಬರೋದಿಲ್ಲ. ಅದು ನಮ್ಮ ದೇಶಗಳಿಗೇನು ಪ್ರಶ್ನೆ ಇಲ್ಲ. ಮತ್ತದ ನಾವು ಸಾವಯವಾಗಿ ಯಾವಾಗ ಹೋದ್ರು ನೋಡ್ರಿ, 2006 ಅವಾಗ ಈ ಜಿ ಇದು ಜರ್ಸಿ ಹಾಕಲ್ಲ ಬಿಟ್ಬಿಟ್ವಿ. ಎಮ್ಮೆ ಸರಿನಾ ಅಂತ? ಎಮ್ಮೆ ಸರಿ ಸರ, ಎಮ್ಮೆದು ಏನು ಪ್ರಶ್ನೆ ಇಲ್ಲ. ಎಮ್ಮೆ ಅಂದ್ರೆ ಫ್ಯಾಟ್ ಬರ್ತದೆ, ಎಮ್ಮೆ ಹೈನುಗಾರಿಕೆ ಒಳಗೆ ರೇಟು ಸಿಗ್ತದೆ, ರೋಗ ರುಜಿನೂ ಎಮ್ಮೆಗೂ ಕಡಿಮೆ ಸರ್. ಅದಕ್ಕೆ ಎಮ್ಮೆ ಸಾಕೋದ್ರಿಂದ ನಮಗೆ ಹೆಚ್ಚು ಲಾಭದಾಯಕ. ಅದ್ರ ಬಗ್ಗೆ ರೈತರು ಒಲವು ತೋರಿಸೋದು ಒಳ್ಳೇದ ಅಂತ ಅಲ್ಲ ಸರ್. ಈಗ ಜನರಲ್ಲಿ ಇದ್ರ ಬಗ್ಗೆ ಈ ಜರ್ಸಿ ಮತ್ತು ಏನು ಹೆಚ್ ಎಫ್ ಅದ ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಈಗ ಮ್ಯಾಕ್ಸಿಮಮ್ ಜನ ಎಲ್ಲ ದೇಶಿ ಅಲ್ಲ, ಗೀರು ಸಾಯಿವಾಲು ಬಂದಳ್ರಿ, ಇವು ಮತ್ತೆ ಎಮ್ಮೆ ಸಾಕ್ಲಿಕ್ಕತ್ತಾರ. ಈಗ ಮ್ಯಾಕ್ಸಿಮಮ್ ರೈತರಲ್ಲಿ ಒಂದು ಪರಿವರ್ತನೆ ಬಂದಿದೆ. ಇಷ್ಟು ದಿವಸ ಮಾಡಿದ್ರೆ ಅವರು, ಆದ್ರೆ ಅದಕ್ಕೆ ಏನ್ ಮಾಡಿದ್ರು ಫ್ಯಾಟ್ ಬರೋದಿಲ್ಲ, ಎಲೆಕ್ಟ್ರೋಮೀಟರ್ ರೀಡಿಂಗ್ ಬರೋದಿಲ್ಲ, SNF ಬರೋದಿಲ್ಲ, ರೇಟ್ ಸಿಗೋದಿಲ್ಲ ಅಂತೇಳಿ ಒಂದೇನು ಅವ್ರ ಅಭಿಪ್ರಾಯ ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡು ಈಗ ಮ್ಯಾಕ್ಸಿಮಮ್ ಗೀರು ಸಾಯಿವಾಲು ಬಂಡ್ಲಿಕ್ಕತ್ತಾರ. ಮತ್ತೆ ಅದ್ರ ನಿರ್ವಹಣಾ ಖರ್ಚು ಜಾಸ್ತಿ ಜಾಸ್ತಿ ಸರ್ ಅದ್ರದ್ದು. ಒಟ್ಟಾರೆ ಈ ಸುರೇಶ್ ಅವರೇ, ನೀವು ಒಬ್ಬ ಹಿರಿಯ ರೈತರಾಗಿದ್ದೀರಿ, ಇಲ್ಲಿ ಕೃಷಿ ನೋಡ್ಕೊಂತ ಬೆಳೆದಿದ್ದೀರಿ, ನೀವು ಅನೇಕ ಪರಿವರ್ತನೆಗಳನ್ನ ನಿಮ್ಮ ತೋಟದಲ್ಲಿ ಹೊಲದಲ್ಲಿ ತಗೊಂಬಂದಿದ್ದೀರಿ, ಬೆಳೆ ಪರಿವರ್ತನೆ ಮಾಡಿದಿರಿ, ತಳಿ ಪರಿವರ್ತನೆ ಕೂಡ ಮಾಡ್ಕೊಂತ ಬಂದಿದ್ದೀರಿ. ಒಟ್ಟಾರೆ ರೈತರನ್ನ ನೋಡಿಕೊಂಡಾಗ ಹೇಗೆ ಅನಿಸುತ್ತೆ ಈ ಗ್ರಾಮದಲ್ಲಿ? ಈ ಗ್ರಾಮದಲ್ಲಿ ಸರ್ ಈಗ ಏನಾಗಿದೆ ಅಂದ್ರೆ, ಈ ಹೊಸ ಪೀಳಿಗೆ ಏನದಿಲ್ಲ ಸರ್, ಸ್ವಲ್ಪ ಈ ಕೃಷಿ ಚಟುವಟಿಕೆಯಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ಅದು ಏನಾಗಿದೆಯೋ ಗೊತ್ತಿಲ್ಲ ಅವ್ರದ್ದು. ಆದ್ರೆ ಮೊದಲೇನ ನಾವಿತ್ತಲ್ಲ ಆ ತರ ಆಸಕ್ತಿ ಇಲ್ಲ. ಆದ್ರೆ ಈಗ ಸ್ವಲ್ಪ ಇತ್ತಿತ್ತಲಾಗಿ ನಮ್ಮೂರಲ್ಲಿ ಮಾವಿನ ಇದಿರೋದ್ರಿಂದ ನಮ್ಮೂರಲ್ಲಿ ಸ್ವಲ್ಪ ರೈತರಲ್ಲಿ ಆಸಕ್ತಿ ಇದೆ. ಈ ಮಾವಿನ ಕೃಷಿ ಮಾಡ್ತಾರ, ಡೈರಿ ಬಗ್ಗೆ ಅದೇ. ನಮ್ಮ ಹಳ್ಯಾ ತಾಲೂಕಿನಲ್ಲಿ ನಮ್ಮ ತೆರಗಾಂ ಒಂದು ಊರು, ಮತ್ತೆ ನಮ್ಮಲ್ಲಿ ಹಾಲೇನು ಅದೇ ಅಲ್ಲ, ಆ ತರ ಯಾವುದೋ ಹಳ್ಳಿಯೊಳಗೆ ಅಷ್ಟು ಹಾಲಿಲ್ಲ, ಹೈನುಗಾರಿಕೆ ಬಗ್ಗೆ ಇಲ್ಲ. ನಮ್ಮಲ್ಲಿ ಆದ್ರೆ ಸ್ವಲ್ಪ ಅದಾರ, ಆದ್ರೆ ಲೋಕಲ್ಲಿ ನಾವು ಟೋಟಲಿ ನಮ್ಮ ತಾಲೂಕಿನ ಹೊರಗಿನ ಜನರಲ್ಲಿ ಹೇಳ್ತೀನಿ, ಯುವಕರು ಒಂದು ಸ್ವಲ್ಪ ಆಸಕ್ತಿ ಕಳ್ಕೊಂಡಾರ ಕೃಷಿ ಬಗ್ಗೆ. ಆ ರೀತಿ ಕಳ್ಕೊಂಡಿದ್ದು ತಪ್ಪು ಅನ್ಸುತ್ತೋ ಹೇಗೆ? ಯಾಕಂದ್ರೆ ಇಲ್ಲಿ ಬಿಡ್ತಾರೆ 500 ರೂಪಾಯಿ, ಕೆಲಸ ಹುಡುಕೊಂಡು ಬೇರೆ ಊರಿಗೆ ಹೋಗ್ತಾರ, ಎಲ್ಲೋ ಮಲ್ಕೊಂತಾರ, ಏನೋ ತಿಂತಾರ, ಆರೋಗ್ಯ ಕೆಡಿಸ್ಕೊಂತಾರ. ಅದೇ ತಪ್ಪು ಅನಿಸ್ತಿತ್ತು ಸರ್ ಇದರಲ್ಲಿ. ಇದ್ರೆ ನಮ್ಗೆ ಯಾವ್ದು ನೋಡಿ ಸರ್, ನನ್ಗೆ 65 ವರ್ಷ, ಇವತ್ತು ನಾ ಪೂರ ಸತ್ತ ಹೊಲಕ್ಕೆ ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನನಗೇನು ಇಲ್ಲ. ಯಾಕಂದ್ರೆ ಹೊಲದ ಕೆಲಸ ಮಾಡ್ಕೊಂತ ಇರ್ತೀನಿ, ಯಾವುದೇ ಒಂದು BP ಇಲ್ಲ, ಶುಗರ್ ಇಲ್ಲ, ಯಾವ್ದೊಂದು ಗುಳಿಗೆ ಇಲ್ಲ, ನಾ ಆರಾಮದೇನಿ, ಹೆಲ್ದಿ ಅದೇನಿ. ಎಲ್ಲಿ ಕಳ್ಕೊಂಡಿವ್ ಅಲ್ಲೇ ಹುಡುಕ್ಬೇಕು, ಅಲ್ಲೇ ಹುಡುಕ್ಬೇಕು ಸರ್, ಮೇನ್ ಅದೇ ಸರ್. ಹೌದು ಸರ್. ಒಳ್ಳೇದು ಸುರೇಶ್ ಮಾನಿಗೆ ಅವರು ಇಲ್ಲಿ ತನಕ ನಿಮ್ಮ ನಮ್ಮ ಜೊತೆಗೆ ಇದ್ದು, ಒಟ್ಟಾರೆ ನಿಮ್ಮ ಸಮಗ್ರ ಕೃಷಿ ಅನುಭವ, ಆಸಕ್ತಿ, ಪ್ರೀತಿ ಎಲ್ಲವನ್ನು ಬಿಚ್ಚಿಟ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ, ಹಳಿಯಾಳ ತೇರಗಾಮನ ಹಿರಿಯ ರೈತ ಸುರೇಶ್ ಗೋಪಾಲ್ ಮಾನಗೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಶ್ರೋತೃಗಳೇ, ಪ್ರಸ್ತುತವಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ರೇಡಿಯೋ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ ಸಂಭಾಲಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಎಲ್ಲ ಕೇಳುಗರಿಗೂ ರವಿ ಮಾಡುವ ನಮಸ್ಕಾರಗಳು. ಕೇಳುಗರೆಲ್ಲರಿಗೂ ಪೂಜಾ ಮಾಡುವ ನಮಸ್ಕಾರಗಳು. ಶ್ರೋತೃಗಳೇ, ನಾವು ಮತ್ತೊಮ್ಮೆ ಹಾಜರಾಗಿದ್ದೇವೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿಯಲ್ಲಿ. ನಿಮಗೆ ತಿಳಿದಿರುವ ಹಾಗೆ ಈ ಕಾರ್ಯಕ್ರಮ ನಿಮ್ಮನ್ನು ತಲುಪುತ್ತಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸೌಜನ್ಯದಿಂದ. ಹೌದು ಶ್ರೋತೃಗಳೇ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದಿವ್ಯಾಂಗ ಜನರು, ವೃದ್ಧರು ಹಾಗೂ ನಶೆ ಪೀಡಿತರ ಸಾಮಾಜಿಕ ಮತ್ತು ಆರ್ಥಿಕ ಏಳಿಗೆಯ ಕಾರ್ಯಗಳಲ್ಲಿ ಈ ವಿಭಾಗ ತೊಡಗಿಸಿಕೊಂಡಿದೆ ಮತ್ತು ಅವರಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಕುರಿತಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದೆ. ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶವೇ ಅಗತ್ಯವಿರುವ ವ್ಯಕ್ತಿಗಳು ಈ ಯೋಜನೆ ಹಾಗೂ ಕಾರ್ಯಕ್ರಮಗಳ ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಜೀವನವನ್ನ ಸುಧಾರಿಸಿಕೊಳ್ಳೋ ಹಾಗೆ ಆಗಲಿ ಅಂತ. ಶ್ರೋತೃಗಳೇ, ಇವತ್ತು ನಾವು ನಿಮಗೆ ತಿಳಿಸಲಿರುವ ವಿಷಯ ಕೂಡ ತುಂಬಾ ಮಹತ್ವದ್ದಾಗಿದೆ. ಇಂದಿನ ವಿಷಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧ ದೌರ್ಜನ್ಯವನ್ನು ತಡೆಯುವುದಕ್ಕಾಗಿ ರಾಷ್ಟ್ರೀಯ ಹೆಲ್ಪ್ ಲೈನ್ 14566. ಹಾಗಾದ್ರೆ ಪ್ರಾರಂಭಿಸೋಣ ಈ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಶ್ರೋತೃಗಳೇ, ಇನ್ನೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀವಿ, ಇಂದಿನ ಎಪಿಸೋಡ್ ನ ವಿಷಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧ ದೌರ್ಜನ್ಯವನ್ನು ತಡೆಯುವುದಕ್ಕಾಗಿ ನ್ಯಾಷನಲ್ ಹೆಲ್ಪ್ ಲೈನ್ 14566. ಶ್ರೋತೃಗಳೇ, ನಾಗರಿಕ ಹಕ್ಕು ರಕ್ಷಣಾ ಕಾಯ್ದೆ 1955 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿವಾರಣಾ ಕಾಯ್ದೆ 1989 ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸುವುದಕ್ಕಾಗಿ 2021 December 13 ಒಂದು ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 14566 ಪ್ರಾರಂಭಿಸಲಾಗಿದೆ. ಹೌದು ಶ್ರೋತೃಗಳೇ, ಇವತ್ತಿನ ಈ ವಿಷಯದ ಬಗ್ಗೆ ನಮಗೆಲ್ಲರಿಗೂ ತಿಳಿಸಿಕೊಡುವುದಕ್ಕಾಗಿ ನಾವು ನಮ್ಮ ಅತಿಥಿಗಳಾದ ಡಾಕ್ಟರ್ ಸುಗಂಧ ಅವರನ್ನ ಸ್ಟುಡಿಯೋಕ್ಕೆ ಆಮಂತ್ರಿಸಿದ್ದೀವಿ. ಅವರು ನಮ್ಮ ನಡುವೆ ಇರೋದ್ರೊಳಗೆ ನಾವು ಒಂದು ಚಿತ್ರಗೀತೆಯನ್ನ ಕೇಳಿ ಬರೋಣ. ಸರಿನಾ, ಕೇಳಿ ಈ ಚಿತ್ರಗೀತೆ. ಕೊಲ್ಲೂರಿನಲ್ಲಿ ನೆಲೆಸಿ ಎಲ್ಲರನ್ನು ಸಲಹುತಿಹ ಕೋಲರ ಕಸನನ್ನು ಕೊಂದ ತಾಯಿ, ಕೊಲ್ಲೂರಿನಲ್ಲಿ ನೆಲೆಸಿ ಎಲ್ಲರನ್ನು ಸಲಹುತಿಹ ಕೋಲರ ಕಸನನ್ನು ಕೊಂದ ತಾಯಿ, ಲಕ್ಷ್ಮೀ ಶಾರದೆ ಸರ್ವಶಕ್ತಿ ನೀನೆ, ಲಕ್ಷ್ಮೀ ಶಾರದೆ ಸರ್ವಶಕ್ತಿ ನೀನೆ. ಶ್ರೋತೃಗಳೇ, ಈಗ ನಾವು ನಮ್ಮ ಇಂದಿನ ವಿಷಯಕ್ಕೆ ಬರೋಣ. ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 14566 ಕುರಿತು ಅವಶ್ಯಕ ಮಾಹಿತಿ. ಶ್ರೋತೃಗಳೇ, ನಮ್ಮ ಇಂದಿನ ಅತಿಥಿಗಳಾದ ಡಾಕ್ಟರ್ ಸುಗಂಧ ಅವರಿಗೆ ಮೊದಲು ನಮ್ಮ ನಿಮ್ಮೆಲ್ಲರ ವತಿಯಿಂದ ಸ್ವಾಗತ ಹೇಳ್ತೀವಿ. ಡಾಕ್ಟರ್ ಸುಗಂಧ ಅವರ ತಾಯಿ ಒಂದು ಕಾಲದಲ್ಲಿ ಮಲ ಹೊರುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಇವರು ಸರ್ಕಾರಿ ಯೋಜನೆಗಳ ಸಹಾಯದಿಂದ ಒಂದು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡ್ರು. ಈಗ ಇವರು ವೃತ್ತಿಯಿಂದ ಡಾಕ್ಟರ್ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸುಗಂಧ ಅವರಿಗೆ. ಧನ್ಯವಾದಗಳು ತಮಗೆ, ರವಿ ಅವರಿಗೆ ಹಾಗೂ ಎಲ್ಲಾ ಲಿಸ್ನರ್ಸ್ಗೂ ನನ್ನ ನಮಸ್ಕಾರ. ಸುಗಂಧ ಅವರೇ, ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 14566 ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಸಹಾಯ ಮಾಡುತ್ತೆ ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಸ್ತೀರಾ? ಪೂಜಾ ಮೇಡಮ್, ನಿಮಗೂ ಗೊತ್ತು, SC/ST ಜನರ ಮೇಲೆ ನಡೆಯೋ ದೌರ್ಜನ್ಯಗಳನ್ನ ತಡೆಯೋ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ಜಾರಿಗೆ ಬಂದಿರೋದು. ಹೀಗಾಗಿ ಯಾರೂ ಕೂಡ SC/ST ಜನರ ಮೇಲೆ ದೌರ್ಜನ್ಯ ಮಾಡೋ ಹಾಗಿಲ್ಲ, ಬಯೋ ಹಾಗಿಲ್ಲ. ಈ ತರ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಹೌದು, ಇದು ಗೊತ್ತು. ಇದೇ ಕಾನೂನಿನ ಪ್ರಕಾರನೇ ಕಂಪ್ಲೇಂಟ್ ದಾಖಲಾಗುತ್ತೆ. ಆದ್ರೂ ಕೂಡ ಡಾಕ್ಟರ್ ಸುಗಂಧ ಅವರೇ, ಈ ಕಾಯ್ದೆ ಸರಿಯಾಗಿ ಪಾಲನೆ ಆಗ್ತಾ ಇಲ್ವಲ್ಲ? ಆಗುತ್ತೆ, ಆಗುತ್ತೆ, ಖಂಡಿತ ಆಗುತ್ತೆ. ಆ ಕಾಯ್ದೆ ಸರಿಯಾಗಿ ಅಮಲಿಗೆ ಬರಲಿ ಅಂತ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ 2021 December 13 ಒಂದು ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಅನ್ನ ಶುರು ಮಾಡಿದೆ. ಆ ನಂಬರ್ ಏನು ಅಂದ್ರೆ 14566. ಇದರ ಉದ್ದೇಶ ಏನು ಡಾಕ್ಟರ್ ಸುಗಂಧ? ಇದ್ರ ಉದ್ದೇಶ ಜಾತಿಗತ ಭೇದ ಭಾವಗಳನ್ನ ಅಳಿಸಾಕೋದು, ಪೀಡಿತರಿಗೆ ರಕ್ಷಣೆ ಒದಗಿಸೋದು, ಎಲ್ರಿಗೂ ಈ ಕಾಯ್ದೆಯ ಬಗ್ಗೆ ಜಾಗರೂಕತೆ ಮೂಡಿಸೋದು. ಓಕೆ, ಈ ಹೆಲ್ಪ್ ಲೈನ್ ಸೇವೆ ಪೂರ್ತಿಯಾಗಿ ಪುಕ್ಕಟೆಯಾಗಿದೆ. ಭಾರತದ ಯಾವುದೇ ಸ್ಥಳದಿಂದ ಬೇಕಾದರೂ ಈ 14566 ನಂಬರಿಗೆ ಕಾಲ್ ಮಾಡಿ ಸಂಪರ್ಕ ಮಾಡಬಹುದು. ಮೊಬೈಲ್ ಫೋನ್ನಿಂದ, ಲ್ಯಾಂಡ್ಲೈನ್ ನಂಬರ್ನಿಂದ ಅಥವಾ ಯಾವುದೇ ಟೆಲಿಕಾಂ ಆಪರೇಟರ್ ಮೂಲಕನೂ ವಾಯ್ಸ್ ಕಾಲ್ ಮಾಡಬಹುದು. ಹೌದಾ? ಹಾಗಾದ್ರೆ ಯಾವಾಗ ಫೋನ್ ಮಾಡಬಹುದು? ಯಾವಾಗ ಬೇಕಾದರೂ. ಈ ಸೇವೆ 365 ದಿನವೂ 24 ಗಂಟೆನೂ ಓಪನ್ ಇರುತ್ತೆ. ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ. ಈ ವ್ಯವಸ್ಥೆ ಏನನ್ನ ಖಾತ್ರಿಪಡಿಸುತ್ತೆ ಅಂತಂದ್ರೆ, ದೌರ್ಜನ್ಯ ಪೀಡಿತರು ಕೊಟ್ಟ ಕಂಪ್ಲೇಂಟ್ FIR ಆಗಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ, ಪರಿಹಾರ ಕೊಡಲಾಗಿದೆಯೋ, ಕೋರ್ಟ್ ನಲ್ಲಿ ಎಲ್ಲಾ ಚಾರ್ಜ್ ಶೀಟ್ ಮೇಲೆ ಕೇಸ್ ನಡೆದಿದೆಯೋ ಇಲ್ವೋ, ನಿಗದಿತ ಸಮಯದಲ್ಲಿ ಕೇಸ್ ಕಂಪ್ಲೀಟ್ ಮಾಡಲಾಗಿದೆಯೋ ಇಲ್ವೋ ಅನ್ನೋದು. ಅಂದ್ರೆ ಈ ಹೆಲ್ಪ್ ಲೈನ್ ನಿಂದ ಸಹಾಯ ಸಿಗುತ್ತೆ ಅಂತೀರಾ? ಖಂಡಿತ ಸಿಗುತ್ತೆ. ದೂರು ನಿವಾರಣೆಗಾಗಿ PCR ಆಕ್ಟ್ 1955, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ಪಾಲನೆ ಆಗದೇ ಇರೋದ್ರಿಂದ ಪೀಡಿತರು ದೂರುದಾರರಿಂದ ಬರೋ ಪ್ರತಿಯೊಂದು ಕಂಪ್ಲೇಂಟ್ಗೂ ಒಂದೊಂದು ಡಾಕೆಟ್ ನಂಬರ್ ಕೊಡಲಾಗುತ್ತೆ. ಇನ್ನೊಂದು ಒಳ್ಳೆ ಸಂಗತಿ ಏನು ಅಂದ್ರೆ, ದೂರುದಾರರು ತಾವು ಕೊಟ್ಟ ದೂರಿನ ಸ್ಥಿತಿಗತಿಗಳನ್ನ ಆನ್ಲೈನ್ ಮೂಲಕನೇ ತಿಳ್ಕೋಬಹುದು, ಟ್ರ್ಯಾಕ್ ಮಾಡಬಹುದು. ಡಾಕ್ಟರ್ ಸುಗಂಧ ಅವರೇ, ತಾವು ನಮ್ಮ ಶ್ರೋತೃಗಳಿಗೆ ಈ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ತುಂಬಾ ಉಪಯೋಗಿ ಮಾಹಿತಿಯನ್ನ ಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದ. ತಮಗೂ ಕೂಡ ಧನ್ಯವಾದ. ನಮಸ್ಕಾರ. ಸತ್ಯ ಧರ್ಮಗಳೇ ಈ ಪಾದ ಕಮಲಗಳು, ಲಕ್ಷ್ಮೀ ಸೇವಿಸುವ ಶ್ರೀಹರಿ ಚರಣಗಳು. ಸತ್ಯ ಧರ್ಮಗಳೇ ಪಾದ ಕಮಲಗಳು, ಲಕ್ಷ್ಮೀ ಸೇವಿಸುವ ಶ್ರೀಹರಿ ಚರಣಗಳು. ದರ್ಶನ ಮಾತ್ರದಲ್ಲೇ ಕಳೆವುದು ಪಾಪಗಳು, ದರ್ಶನ ಮಾತ್ರದಲ್ಲೇ ಕಳೆವುದು ಪಾಪಗಳು. ಶ್ರೋತೃಗಳೇ, ಇಂದು ತಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ನಡೆಯುವ ದೌರ್ಜನ್ಯಗಳ ತಡೆಗಾಗಿ ಇರೋ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 1456 ಬಗ್ಗೆ ಕೇಳಿದಿರಿ. ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ತಾವು ವೆಬ್ಸೈಟ್ NHAPOA.gov.in ಗೆ ಭೇಟಿ ಕೊಡಬಹುದು. ಈಗ ಬಹುಮಾನದ ಪ್ರಶ್ನೆಯನ್ನ ಕೇಳೋದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಅಂಚೆ ಕಾರ್ಡಿನ ಮೂಲಕ ಅಥವಾ ಇಮೇಲ್ ಮೂಲಕ ನಮಗೆ ಕಳುಹಿಸಿ ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಉತ್ತರ ನಮ್ಮನ್ನು ಒಂದು ವಾರದ ಒಳಗೆ ಬಂದು ತಲುಪಬೇಕು. ಉತ್ತರ ಬರೆಯುವಾಗ ಇಂದಿನ ಎಪಿಸೋಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನು ಬರೆಯೋದಕ್ಕೆ ಮರಿಬಾರದು. ಸರಿ, ಈಗ ನೋಟ್ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆ. ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 14566 ಎಂದಿನಿಂದ ಪ್ರಾರಂಭಿಸಲಾಗಿದೆ? ಪ್ರಶ್ನೆಯನ್ನ ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ರಾಷ್ಟ್ರೀಯ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ 14566 ಎಂದಿನಿಂದ ಪ್ರಾರಂಭಿಸಲಾಗಿದೆ? ನಿಮ್ಮ ಉತ್ತರವನ್ನು ಈ ವಿಳಾಸಕ್ಕೆ ಕಳಿಸಿ. ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ ಎಪಿಸೋಡ್ ನಂಬರ್ 36, ಪೋಸ್ಟ್ ಬಾಕ್ಸ್ ನಂಬರ್ 3565, ಹೊಸ ದೆಹಲಿ 110024. ಇಮೇಲ್ ಐಡಿ radio.sjjr2021@gmail.com. ಈ ಪ್ರಯೋಜನಕಾರಿ ಕಾರ್ಯಕ್ರಮ ನಿಮ್ಮನ್ನು ತಲುಪಿತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನ ಸೌಜನ್ಯದಿಂದ. ಇದರೊಂದಿಗೆ ಇಂದಿನ ಎಪಿಸೋಡ್ ಮುಕ್ತಾಯವಾಯಿತು. ಮುಂದಿನ ಎಪಿಸೋಡ್ ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಹಾಜರಾಗ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ, ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಸಾರವಾಯಿತು.